ಸೊಗಸು ನಿನಗಾಗಿ ಈ ಹೂವಿನ ಮೊಗವು ನನಗಾಗಿ ಹೂವಿನ ಸೊಗಸು ನನಗಾಗಿ ಈ ಹೂವೇ ನಿನ್ನ ಪೂಜೆಗಾಗಿ ಹೂವಿನ ಸೊಗಸು ನನಗಾಗಿ ಹೂವೇ ನಿನ್ನ ಪೂಜೆಗಾಗಿ ಗಾಳಿಯು ತುಂಬಿಯ ಗಾನವು ಚೆಲುವೆಯ ನಿನಗಾಗಿಯೇ ಕರಳಿದ ಕಂಗಳ ಕವಳದ ತುಟಿಗಳ ಸ್ನೇಹವು ನನಗಾಗಿಯೇ ತಣ್ಣನೆ ಗಾಳಿಯು ತುಂಬಿಯ ಗಾನವು ಚೆಲುವೆಯ ನಿನಗಾಗಿಯೇ ಕರಳಿದ ಕಂಗಳ ಬಣದ ತುಟಿಗಳ ಸ್ನೇಹವು ನನಗಾಗಿಯೇ ಸುರಿವ ಮಧುರ ನುಡಿಗೆ ಸೋತಿ ಆಸೆಯ ಕಡಲಾಗಿ ಹೋದೆ ಹೂವಿನ ಸೊಗಸು ನಿನಗಾಗಿ ಹೂವೆ ನಿನ್ನ ಪೂಜೆಗಾಗಿ ಬೆರೆತು ಹೋದ ಮೇಲೆ ನಾಚಿಕೆ ಮಾತೇಕೆ ಹೇಳಿ ಹೂವಿನ ಸೊಗಸು ನನಗಾಗಿ ಹೂವೆ ನಿನ್ನ ಪೂಜೆಗಾಗಿ ಹೂವಿನ ಸೊಗಸು ನಿನಗಾಗಿ ಈ ಹೂವಿನ ಮೊಗವು ನನಗಾಗಿ ಹೂವಿನ ಸೊಗಸು ನಿನಗಾಗಿ